ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮುಖ್ಯ ವಿಜ್ಞಾನಿಯಾಗಿರುವ ಡಾಕ್ಟರ್ SM ಪ್ರಸನ್ನ ಅವರೊಂದಿಗೆ ಮಣ್ಣಿನ ರಸಸಾರದ ಮಹತ್ವ ಕುರಿತು ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಹೆಸರುಳ್ಳಿ. ಮೊದಲಿಗೆ ಪ್ರಕಟಣೆಗಳು. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ, ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್ ಇದಕ್ಕೆ ಸರಿಸಾಟಿಯೇ ಇಲ್ಲ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ TR ಕುಲಕರ್ಣಿ 9448985968. ತಜ್ಞ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ತಾವು ಮಣ್ಣು ಪರೀಕ್ಷೆ ಮಾಡಿಸಿರ್ತೀರಿ. ಮಣ್ಣು ಪರೀಕ್ಷೆ ಮಾಡಿಸಿದಂತಹ ಸಂದರ್ಭದೊಳಗೆ ತಮಗೆ ಸಾಕಷ್ಟು ಮಣ್ಣಿನ ಪರಿಸ್ಥಿತಿ ಏನದ ಅನ್ನೋದು ಗೊತ್ತಾಗ್ತದೆ. ಅದರೊಳಗೆ ಪೋಷಕಾಂಶಗಳು ಎಷ್ಟದಾವ ಅಂಥೇಳಿ, ಅದರ ಜೊತೆಗೆ ಕೆಲವೊಂದಿಷ್ಟು ಅಂಕಿಅಂಶಗಳನ್ನು ತಜ್ಞರು ಕೊಟ್ಟಿರ್ತಾರೆ. ಅದರೊಳಗೆ ವಿಶೇಷವಾಗಿ ನಾವು ಹೇಳಬೇಕು ಅಂತಂದ್ರೆ ರಸಸಾರ pH ಅನ್ನುವಂಥದ್ದು ಏನಿರ್ತೈತಿ ಅದ್ರ ಬಗ್ಗೆ ಕೂಡ ಅಲ್ಲಿ ನಮೂದು ಮಾಡಿರ್ತಾರೆ. ಈ pH ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ ನಮ್ಮ ಕೃಷಿ ದೃಷ್ಟಿಯಿಂದ. ಅದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಾವು ಈ ರಸಸಾರದ ಬಗ್ಗೆ ಮಾತಾಡೋಣ. ರಸಸಾರ, ಮಣ್ಣಿನ ರಸಸಾರ ಎಷ್ಟಿರಬೇಕು ಮತ್ತು ಎಷ್ಟು ಇದ್ದಾಗ ಮಣ್ಣಿನೊಳಗೆ ಏನು ಲಭ್ಯ ಆಗಿರುವಂಥ ಪೋಷಕಾಂಶಗಳು ಎಷ್ಟು ಪ್ರಮಾಣದೊಳಗೆ ಇರ್ತಾವೆ ಅಂದ್ರೆ, ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈಗ ಮಣ್ಣಿನ ರಸಸಾರ 7 ಅದ ಅಂತಂದಾಗ ಆ ಸಮಯದೊಳಗೆ ಮಣ್ಣಿನೊಳಗೆ ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದೊಳಗೆ ನಮಗೆ ಲಭ್ಯ ಇರ್ತಾವ ಅನ್ನುವಂಥ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಮಣ್ಣಿನ ರಸಸಾರ ಏರುಪೇರು ಆದಾಗ ಅವಾಗ ಪೋಷಕಾಂಶಗಳ ಲಭ್ಯತೆ ಎಷ್ಟಿರ್ತದೆ, ಈ ಎಲ್ಲ ವಿಚಾರ ತಿಳ್ಕೊಳ್ಳೋದು ನಮಗೆ ಭಾಳ ಮುಖ್ಯ ಆಗ್ತದೆ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ. ಯಾಕಂತಂದ್ರೆ ನಾವು ಕೃಷಿ ಮಾಡುವಂಥ ಒಂದು ಸಂದರ್ಭದೊಳಗೆ ಕೆಲವೊಂದು ಬೆಳೆಗಳಿಗೆ ಇಷ್ಟೇ ರಸಸಾರ ಇದ್ರೆ ಭಾಳ ಒಳ್ಳೆಯದು ಅನ್ನುವಂಥ ಒಂದು ವೈಜ್ಞಾನಿಕವಾದಂಥ ಒಂದು ಕ್ರಮ ಇದೆ. ಅದಕ್ಕೆ pH ಅಂತಂದ್ರೆ ರಸಸಾರವನ್ನು ನಾವು ಯಾವತ್ತೂ ನಿರ್ವಹಣೆ ಮಾಡಬೇಕು, ಮೇಂಟೈನ್ ಮಾಡಬೇಕಾಗ್ತದೆ. ಈ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ತಮಗೆ ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಈ ವಿಚಾರಗಳನ್ನು ನಮಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದೊಳಗೆ ಮಣ್ಣು ವಿಜ್ಞಾನಿಯಾಗಿರುವಂಥ ಡಾಕ್ಟರ್ SM ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಸನ್ನ ಅವರೇ, ನಮಸ್ಕಾರ. ನಮಸ್ಕಾರ. ಈ ದಿನ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಅಂತ ಬಂದಾಗ ಒಂದು 5 ವಿಚಾರಗಳನ್ನು ನಾವು ವಿಶ್ಲೇಷಣೆಯನ್ನು ಮಾಡಿ ಅದರ ಒಂದು ಫಲಿತಾಂಶವನ್ನು ರೈತರಿಗೆ ತಿಳಿಸ್ಕೊಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಮಣ್ಣಿನ ರಸಸಾರ, ಎರಡನೇದು ಲವಣಾಂಶ, ಮೂರನೇದು ಸಾವಯವ ಇಂಗಾಲದ ಪ್ರಮಾಣ, ನಾಲ್ಕನೇದು ರಂಜಕ, ರಂಜಕ ಎಷ್ಟು ಪ್ರಮಾಣದಲ್ಲಿದೆ ಭೂಮಿಯಲ್ಲಿ ಅನ್ನೋದನ್ನು, ನಂತರ ಪೊಟ್ಯಾಷ್. ಈ ಒಂದು ಐದು ಅಂಶಗಳನ್ನು ವಿಶ್ಲೇಷಣೆ ಮಾಡಿ ರೈತರಿಗೆ ತಿಳಿಸೋದ್ರಿಂದ ನೂರಕ್ಕೆ ನೂರಾಗಿಲ್ಲಾದರೂ ಸಹ ಶೇಕಡ 80% ಭೂಮಿಯ ನೈಜ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಭಾಳ ನಿಖರವಾಗಿ ಹೇಳ್ಬೋದು. ಈಗ ಮಣ್ಣಿನ ರಸಸಾರನೇ ತಗೊಂಡ್ವಿ ಅಂತಂದರೆ, ಮಣ್ಣಿನ ರಸಸಾರ ಭಾಳ ಪ್ರಮುಖವಾದಂಥ ಅಂಶ. ಭೂಮಿಯಲ್ಲಿ ಏನು ನಡೀತಾ ಇದೆ, ಒಳಗೆ ಏನು ವಿದ್ಯಮಾನಗಳು ನಡೀತಾ ಇದೆ, ಅದರ ಪರಿಣಾಮ ಏನಿದೆ ಅದು ಮಣ್ಣಿನ ರಸಸಾರ. ಉದಾಹರಣೆಗೆ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ಈ ಒಂದು ಉಷ್ಣ ಪ್ರದೇಶದಲ್ಲಿ ಸಾಕಷ್ಟು ಕಪ್ಪು ಮಣ್ಣು ಜಾಸ್ತಿ ಇರುತ್ತೆ. ಕಪ್ಪು ಮಣ್ಣು ಜಾಸ್ತಿ ಇರೋದ್ರಿಂದ ಈ ಮಣ್ಣಿನ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಮಣ್ಣಿನ ಒಂದು ರಸಸಾರ ಸಾಮಾನ್ಯವಾಗಿ 8 ಮೇಲಿರುತ್ತೆ, 8 ಜಾಸ್ತಿ ಇರುತ್ತೆ. ಈ ಒಂದು ಹೇಳೋಕ್ಕಿಂತ ಮೊದಲೇ ನಿಮಗೆ ಪಿ ಎಚ್ ಸ್ಕೇಲ್ ಅದರದ್ದು ಏನು ಒಂದು ಇದೆ ಅನ್ನೋದನ್ನು ನಿಮ್ಗೆ ಹೇಳಿಸ್ತೀನಿ. ಪಿ ಎಚ್ ಅಂತಂದರೆ ರಸಸಾರ, ಅದು ಭೂಮಿಯಲ್ಲಿ ಜಲಜನಕದ ಒಂದು ಅಯಾನ್ಗಳ ಒಂದು ಕ್ರಿಯೆಯನ್ನು ಅದು ಸೂಚಿಸುತ್ತೆ. ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಅಲ್ಲಿ ಆಮ್ಲೀಯ ಮಣ್ಣುಗಳಿರ್ತವೆ, ಎಲ್ಲಿ ಕಡಿಮೆ ಮಳೆ ಬೀಳುತ್ತೆ, ಎಲ್ಲಿ ಜಾಸ್ತಿ ಪ್ರಖರವಾದ ಉಷ್ಣತೆ ಇರುತ್ತೆ ಅಲ್ಲಿ ಕ್ಷಾರೀಯ ಮಣ್ಣುಗಳಾಗ್ತವೆ. ಇವೆರಡೂ ಸಹಿತ ಒಳ್ಳೆಯದಲ್ಲ, ಭಾಳ ಆಮ್ಲೀಯ ಮಣ್ಣುಗಳು ಒಳ್ಳೆಯದಲ್ಲ, ಭಾಳ ಕ್ಷಾರೀಯ ಮಣ್ಣು ಒಳ್ಳೆಯದಲ್ಲ. ತಟಸ್ಥವಾಗಿರುವಂಥ ಮಣ್ಣು ಅಂತಂದರೆ ಮಧ್ಯಭಾಗದಲ್ಲಿ 7 ಇರುವಂಥ ಮಣ್ಣುಗಳು ಭಾಳ ಉತ್ಕೃಷ್ಟ. ನಿಖರವಾಗಿ 7 ಇರಬೇಕಂತ ನಾವು ನಿರ್ದಿಷ್ಟವಾಗಿ ಹೇಳೋದಿಲ್ಲ, 6.5-7.5 ಇರೋದು ಭಾಳ ಸಮರ್ಪಕ, 6.5-7.5 ಇರೋದು ಒಳ್ಳೆಯದು. ಆದರೆ ನಮ್ಮೆಲ್ಲ ಭೂಮಿಗಳು, ಸುಧಾರಣೆಗೆ ನಮ್ಮ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಕಪ್ಪು ಭೂಮಿ ಇತ್ತಪ್ಪ ಅಂತಂದರೆ ಅದು 8 ಜಾಸ್ತಿ ಇದ್ದೇ ಇರುತ್ತೆ. ಅದರಲ್ಲೂ ಸಹಿತ ಕೆಲವೊಂದು ಮಡ್ಡಿ ಮಸಾರಿ ಜಮೀನುಗಳೇನಿರ್ತವೆ, ಗುಡ್ಡಗಾಡ ಜಮೀನುಗಳೇನಿರ್ತವೆ, ಅವು ಸ್ವಲ್ಪ ಕಡಿಮೆ ತೋರಿಸ್ಬೋದು. ಅಂದರೆ ಅವು ಕಡಿಮೆ ಅಂತಂದರೆ 7-10 ತೋರಿಸ್ಬೋದು ಅಷ್ಟೇ. ಆದರೆ ಕಪ್ಪು ಭೂಮಿ ಅದೇನಿದೆ, ನಮ್ಮ ಒಂದು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಏನು ಹೇಳ್ತೀವಿ, ಕಪ್ಪು ಹತ್ತಿ ಬೆಳೆಯುವಂಥ ಭೂಮಿಗಳೇನಿದ್ದಾವೆ, ಅವುಗಳ ಒಂದು ರಸಸಾರ ಯಾವಾಗಲೂ 8 ಇರೋದನ್ನು ನಾವು ಸಾವಿರಾರು ಒಂದು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿ ತಿಳ್ಕೊಂಡಿರುವಂಥ ವಿಚಾರ. ಈ ಒಂದು ಮಣ್ಣಿನ ರಸಸಾರ 8 ಜಾಸ್ತಿ ಇರುತ್ತೆ. ಅದಕ್ಕೆ ಕಾರಣ ಅಂತಂದರೆ ಕಡಿಮೆ ಮಳೆ, ಅಧಿಕ ಉಷ್ಣಾಂಶ, ಇದೇ ಕಾರಣದಿಂದ ಭೂಮಿಯಲ್ಲಿರುವಂಥ ಲವಣಗಳು ವಿಭಜನೆಗೊಂಡು ಅವು ಈ ಒಂದು ರಸಸಾರವನ್ನು ಮಾರ್ಪಾಡು ಮಾಡ್ತವೆ. ನಂತರ ಈ ಒಂದು ಮಣ್ಣಿನ ರಸಸಾರ, ಈಗ ನಾನು ಹೇಳಿದೆ, ಈಗ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಕ್ಷಾರಯುಕ್ತ ಜಮೀನುಗಳಿರ್ತವೆ, ಆದರೆ ಮಣ್ಣಿನ ರಸಸಾರ 7 ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಹೀಗಿದ್ದಾಗ ಏನು ಅನಾನುಕೂಲಗಳಾಗ್ತವೆ, ಯಾವ ಪೋಷಕಾಂಶಗಳ ಲಭ್ಯತೆಗೆ ಇವು ತೊಂದರೆಯನ್ನು ಕೊಡ್ತವೆ ಅನ್ನೋದನ್ನು ಇವತ್ತು ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಾರಜನಕ, ರಂಜಕ, ಪೊಟ್ಯಾಷ್, ಇವು ಮೂರನ್ನು ನಾವು ಪ್ರಧಾನ ಪೋಷಕಾಂಶಗಳಂತ ಹೇಳ್ತೀವಿ. ಸಾರಜನಕ ತಗೊಂಡಾಗ ಏನಾಗುತ್ತಪ್ಪ ಅಂತಂದರೆ, ಸಾರಜನಕದ ಒಂದು ಲಭ್ಯತೆ 6.5-7.5 ರಸಸಾರ ಇದ್ದಾಗ ಭಾಳಷ್ಟು ಇರುತ್ತೆ. ಕಾರಣ, ಈಗ ನಾವು ಯಾವುದೇ ಒಂದು ರೂಪದಲ್ಲಿ ನಾವು ಸಾರಜನಕವನ್ನು ಹಾಕಿದರೂ ಸಹ, ಉದಾಹರಣೆಗೆ ಸಾರಜನಕವನ್ನು ನಾವು ಯೂರಿಯಾ ರೂಪದಲ್ಲಿ ಹಾಕ್ತೀವಿ, ಯೂರಿಯಾದಲ್ಲಿ ಸಾರಜನಕ ಅಮೈಡ್ ರೂಪದಲ್ಲಿ ಇರುತ್ತೆ. ಅದೇ ರೀತಿ ಅಮೋನಿಯಂ ಸಲ್ಫೇಟ್ ರೂಪದಲ್ಲಿ ಸಾರಜನಕವನ್ನು ಕೊಡ್ತೀವಿ, ಅಲ್ಲಿ ಸಾರಜನಕ ಅಮೋನಿಯಾ ರೂಪದಲ್ಲಿ ಇರುತ್ತೆ. ಅದೇ ರೀತಿ ಅಮೋನಿಯಂ ನೈಟ್ರೇಟ್ ರೂಪದಲ್ಲಿ ಸಹಿತ ನಾವು ಸಾರಜನಕವನ್ನು ಒದಗಿಸ್ತೀವಿ, ಅಲ್ಲಿ ಅಮೋನಿಯಾ ಮತ್ತು ನೈಟ್ರೇಟ್ ರೂಪದಲ್ಲೂ ಸಹ ಇರುತ್ತೆ. ಒಟ್ಟಾರೆಯಾಗಿ ನಾವು ಕೊಡುವಂಥ ಒಂದು ರೂಪ ಅದು ಮಾರ್ಪಾಡಾಗಬೇಕಾಗತ್ತೆ. ಮಾರ್ಪಾಡಾದಾಗಷ್ಟೇ ಅದು ಬೆಳೆಗಳಿಗೆ ಲಭ್ಯವಾಗುತ್ತೆ. ಉದಾಹರಣೆಗೆ ನಾವು ಕೊಟ್ಟಿರುವಂಥ ಅಮೈಡ್ ರೂಪದ ಸಾರಜನಕ ನೈಟ್ರೇಟ್ ರೂಪಕ್ಕೆ ಬರಬೇಕು, ಅದೇ ರೀತಿ ಅಮೋನಿಕಲ್ ರೂಪದಲ್ಲಿರುವಂಥದ್ದು ನೈಟ್ರೇಟ್ ರೂಪದಲ್ಲಿ ಬರಬೇಕು. ಯಾಕೆ ಅಂತಂದರೆ ಭತ್ತವನ್ನು ಹೊರತುಪಡಿಸಿ ಎಲ್ಲ ಬೆಳೆಗಳಿಗೂ ಸಹ ಸಾರಜನಕ ನೈಟ್ರೇಟ್ ರೂಪದಲ್ಲೇ ಸಿಗಬೇಕು. ಈ ನೈಟ್ರೇಟ್ ರೂಪದಲ್ಲಿ ಸಿಗಬೇಕಪ್ಪ ಅಂತಂದರೆ ಅದು ಭೂಮಿಯಲ್ಲಿ ಒಂದು ನೈಟ್ರಿಫಿಕೇಷನ್ ಅನ್ನೋ ಒಂದು ರಿಯಾಕ್ಷನ್ ಆಗುತ್ತೆ, ನೈಟ್ರಿಫಿಕೇಷನ್ ಅನ್ನೋ ಒಂದು ಪ್ರಕ್ರಿಯೆ ಆಗುತ್ತೆ. ಆ ಪ್ರಕ್ರಿಯೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಅಮೋನಿಯಾ ಇದ್ದಿದ್ದು ನೈಟ್ರೇಟ್ ಆಗುತ್ತೆ. ಇದಕ್ಕೆ ಈ ಒಂದು ಕ್ರಿಯೆಯನ್ನು ಪ್ರಚೋದಿಸೋದು ಅಥವಾ ಇದನ್ನು ಮಾರ್ಪಾಡು ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಗಳ ಬ್ಯಾಕ್ಟೀರಿಯಾಗಳು ಬೇಕಾಗುತ್ತೆ. ಅದು ಬ್ಯಾಕ್ಟೀರಿಯಾಗಳನ್ನು ನಾವು ಹೇಳಬೇಕಂತಪ್ಪ ಅಂತಂದರೆ ನೈಟ್ರೋಸೋಮೊನಾಸ್, ನೈಟ್ರೋಬ್ಯಾಕ್ಟರ್ ಅನ್ನೋ ಪ್ರಭೇದದ ಬ್ಯಾಕ್ಟೀರಿಯಾಗಳು ಈ ಕೆಲಸವನ್ನು ಮಾಡ್ತವೆ. ಈಗ ಮಣ್ಣಿನ ರಸಸಾರದ ಮೇಲೆ ಮಣ್ಣಿನ ಒಂದು ಜೈವಿಕ ಸಂಕುಲ ನಿರ್ಧಾರ ಆಗುತ್ತೆ. ಉದಾಹರಣೆಗೆ ಆಮ್ಲೀಯ ಮಣ್ಣುಗಳಲ್ಲಿ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅದೇ ರೀತಿ ತಟಸ್ಥ ಭೂಮಿಯಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅದೇ ನಾವು ಕ್ಷಾರಯುಕ್ತ ಭೂಮಿಗೆ ಹೋದ್ವಪ್ಪ ಅಂತಂದರೆ ಅಲ್ಲಿ ಆಕ್ಟಿನೋಮೈಸಿಟಿಸ್ಗಳ ಸಂಖ್ಯೆ ಸಂತತಿ ಜಾಸ್ತಿ ಇರುತ್ತೆ. ನಮಗೆ ಉಪಯೋಗವಾಗುವಂಥವು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳೇ ಇರುತ್ತೆ. ಉದಾಹರಣೆಗೆ ನೀವು ಯಾವುದೇ ರೋಗಕರ ಜೀವಿಗಳನ್ನ ತಗೊಳ್ಳಿ, ಶಿಲೀಂಧ್ರಗಳೇ ಜಾಸ್ತಿ ಇರ್ತವೆ. ಆದರೆ ಮಣ್ಣಿನ ಒಂದು ರಸಸಾರ 6.5-7.5 ಇದ್ದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೃದ್ಧಿಸುತ್ತೆ. ಅದರಲ್ಲೂ ಉಪಯೋಗಕಾರಿ ಬ್ಯಾಕ್ಟೀರಿಯಾಗಳ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಅವು ಈ ಒಂದು ಪೋಷಕಾಂಶಗಳನ್ನು ಮಾರ್ಪಾಡು ಮಾಡುವ ನಿಟ್ಟಿನಲ್ಲಿ ಭಾಳಷ್ಟು ಸಕ್ಷಮವಾಗಿ ಕೆಲಸ ಮಾಡ್ತವೆ. ಹಾಗಾಗಿ ನಾವು ಹಾಕಿರುವಂಥ ಗೊಬ್ಬರವನ್ನು ಅವು ಮಾರ್ಪಾಡು ಮಾಡಿ ಬೆಳೆಗಳಿಗೆ ಲಭ್ಯವಾಗುವಂಥ ರೂಪದಲ್ಲಿ ಒದಗಿಸುವಂಥ ಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತವೆ. ಈಗ ನಮ್ಮ ಮಣ್ಣು ಕ್ಷಾರಯುಕ್ತವಾಗಿದೆ, ಈಗ 8.5 ಇದೆ ಅಂತಂದಾಗ ಸಾಮಾನ್ಯವಾಗಿ ಅಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಈ ರೀತಿ ಒಂದು ಪರಿವರ್ತನೆ ಏನಿದೆ, ಅಮೋನಿಯಾ ರೂಪದಿಂದ ಪರಿವರ್ತನೆಗೊಂಡು ನೈಟ್ರೇಟ್ ಆಗುವುದು ಸ್ವಲ್ಪ ಜಾಸ್ತಿ ಸಮಯವನ್ನು ತಗೊಳ್ಳುತ್ತೆ. ಯಾಕೆಂತಂದರೆ ನಾವು ಹಾಕುವಂಥ ಗೊಬ್ಬರ ಒಂದು ಅದು ಪರಿಣಾಮಕಾರಿಯಾಗಿ ಉಪಯೋಗ ಆಗಬೇಕಪ್ಪ ಅಂದರೆ ಹಾಕಿದ ದಿವಸದಿಂದನೇ ಅದು ಪರಿವರ್ತನೆಗೊಂಡ್ಬಿಟ್ಟು ಲಭ್ಯವಾಗುವಂಥ ರೂಪಕ್ಕೆ ಮಾರ್ಪಾಡಾಗಿ ಅದು ಸಿಗುವಂಥ ಒಂದು ಅವಕಾಶವನ್ನು ಸೃಷ್ಟಿಸಬೇಕಾಗತ್ತೆ. ಆದರೆ ಅಲ್ಲಿ ಒಂದು ಪ್ರತಿಕೂಲವಾದಂಥ ಒಂದು ವಾತಾವರಣ ಇರೋದ್ರಿಂದ ಈ ಒಂದು ಪ್ರಕ್ರಿಯೆ ಭಾಳ ನಿಧಾನವಾಗಿ ಆಗ್ತಾ ಇರುತ್ತೆ. ಎರಡನೇದೇನಪ್ಪ ಅಂತಂದರೆ ಕ್ಷಾರಯುಕ್ತ ಭೂಮಿನಲ್ಲಿ ಅಮೋನಿಯಾ ರೂಪದಲ್ಲಿ ವಾತಾವರಣ ಸೇರುವಂಥ ಸಾರಜನಕ ವಾತಾವರಣ ಸೇರುವಂಥ ಒಂದು ಸನ್ನಿವೇಶ ಸಹ ಅಲ್ಲಿ ಸೃಷ್ಟಿಯಾಗುತ್ತೆ. ವಾತಾವರಣಕ್ಕೆ ಅಮೋನಿಯಾ ಹೋಗೋದು. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಸಾರಜನಕ ಗೊಬ್ಬರವನ್ನು ತಗೊಂಡ್ವಿ ಅಂತಂದರೆ ಒಣ ಬೇಸಾಯದಲ್ಲಿ ನಾವು ಹಾಕಿದಾಗ ಹಬ್ಬಬ್ಬ ಅಂದರೆ ಒಂದು ಅದರ ಒಂದು ಕ್ಷಮತೆ ಎಫಿಷಿಯನ್ಸಿ ಅಂತ ಏನು ಹೇಳ್ತೀವಿ ಅದು ಒಂದು 40-45% ಅಷ್ಟೇ ಇರುತ್ತೆ. ಅಂದರೆ 100 kg ಗೊಬ್ಬರ ಹಾಕಿದಾಗ ಅದು ಬೆಳೆ ಉಪಯೋಗಿಸ್ಕೊಳ್ಳೋದು ಕೇವಲ 40-45 kg. ಅದೇ ನೀರಾವರಿ ಸನ್ನಿವೇಶದಲ್ಲಿ ಭಾಳಷ್ಟು ಕಠಿಣವಾದ ಸನ್ನಿವೇಶ ಇದೆ. ಅಲ್ಲಿ ಈ ಒಂದು ಕ್ಷಮತೆ ಏನಿದೆ 25-30% ಅಷ್ಟೇ. 100 kg ನಾವು ಗೊಬ್ಬರ ಕೊಟ್ಟಿದ್ದೆ ಆದರೆ ಬೆಳೆಗಳಿಗೆ ಲಭ್ಯವಾಗೋದು 30%. ಈಗ ನೀರಾವರಿ ಅಥವಾ ಒಣಬೇಸಾಯ ಇದನ್ನು ಬಿಡಿ, ಬರೀ ರಸಸಾರವನ್ನೇ ತೊಗೊಂಡ್ವಿ ಅಂತಂದರೆ ಈ ಒಂದು ಮಣ್ಣಿನ ಒಂದು ರಸಸಾರ ಪ್ರತಿಕೂಲವಾಗಿತ್ತಪ್ಪ ಅಂತಂದರೆ ನಾವು ಹಾಕಿರೋಂಥ ಗೊಬ್ಬರಗಳು ಸರಿಯಾಗಿ ಸಿಗೋದಿಲ್ಲ. ಒಂದು ಆ ರೀತಿ ಒಂದು ಮಾರ್ಪಾಡಾಗೋದಿಲ್ಲ. ಎರಡನೇದು ಅಮೋನಿಯಾ ರೂಪದಲ್ಲಿ ವಾತಾವರಣ ಸೇರ್ಕೊಳ್ಳೋದ್ರಿಂದ ಒಂದು ನಷ್ಟ, ಅದನ್ನು ಹಾಕಿರುವಂಥ ಗೊಬ್ಬರಗಳು ನಷ್ಟ ಆಗುತ್ತೆ. ಈಗ ಯೂರಿಯಾ ಗೊಬ್ಬರನೇ ತಗೊಳ್ಳಿ. ಯೂರಿಯಾ ಗೊಬ್ಬರ ತಯಾರು ಮಾಡಬೇಕಪ್ಪ ಅಂತಂದರೆ 1 ton ತಯಾರು ಮಾಡೋದಕ್ಕೆ 30,000-35,000 ಖರ್ಚಾಗುತ್ತೆ 1 ton ಯೂರಿಯಾ ತಯಾರು ಮಾಡೋದಕ್ಕೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ರೈತರಿಗೆ ಇಷ್ಟೊಂದು ವೆಚ್ಚ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಲಿಕ್ಕಾಗಲ್ಲ ಅಂಥೇಳಿ ಸಹಾಯಧನ ಅಥವಾ ರಿಯಾಯಿತಿ ದರದಲ್ಲಿ ಅವ್ರಿಗೆ ಕೊಡ್ತಾ ಇದೆ. ಹಾಗಾಗಿ ಇವತ್ತು 1 ton ಯೂರಿಯಾನ ಹೆಚ್ಚು ಕಡಿಮೆ ಅವರು 6,000 rupees ಕೊಡ್ತಾ ಇದ್ದಾರೆ. ರೈತರಿಗೆ 6,000 rupees ಕೊಡ್ತಾ ಇದ್ದಾರೆ. 30,000 ಖರ್ಚಾಗ್ತಿರೋದು 6,000, 24,000 ಏನಿದೆ ಅದು ಸರ್ಕಾರ ಭರಿಸ್ತಾ ಇದೆ. ಮುಂದೊಂದು ದಿವಸ ಈ ಒಂದು ರಿಯಾಯಿತಿ ಕೊಡ್ತಾ ಇರೋದು ನಿಲ್ಲೋ ಅಂಥ ಒಂದು ಸನ್ನಿವೇಶನೂ ಬರುತ್ತೆ. ಆವಾಗ ನಾವು ಇರುವಂಥ ಗೊಬ್ಬರವನ್ನು ಭಾಳಷ್ಟು ಸಕ್ಷಮವಾಗಿ ಉಪಯೋಗಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಮೊದಲನೇದಾಗಿ ಮಣ್ಣಿನ ರಸಸಾರವನ್ನು 7.5-10 ತೊಗೊಂಬರೋದು ಮೊದಲನೇ ನಮ್ಮ ಕೆಲಸ ಇದೆ. ಈಗ ಮಣ್ಣಿನ ರಸಸಾರವನ್ನು 7.5-ಕ್ಕೆ ತಂದಿಟ್ಕೊಳ್ಳೋದು, ಅದನ್ನು ಆ ನಿಟ್ಟಿನಲ್ಲಿ ನಾವು ಕಾರ್ಯರೂಪ ಮಾಡ್ಕೋಬೇಕಾಗಿದೆ. ಒಂದು ಸಾರಜನಕದ ಬಗ್ಗೆ ಹೇಳಿದೆ. ಎರಡನೇ ವಿಷಯ ರಂಜಕ. ರಂಜಕ ಏನಾಗುತ್ತಪ್ಪ ಅಂತಂದರೆ ರಂಜಕ ಭೂಮಿಯಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಕಾರ್ಬೊನೇಟ್ ಇರುತ್ತೆ. ಕ್ಯಾಲ್ಶಿಯಂ ಕಾರ್ಬೊನೇಟ್ ಜೊತೆಗೆ ಅದು ಸ್ಥಿರೀಕರಣವಾಗುತ್ತೆ. ಸ್ಥಿರೀಕರಣವಾಗೋದ್ರಿಂದ ಲಭ್ಯತೆ ಕಡಿಮೆ ಆಗುತ್ತೆ. ರಂಜಕವನ್ನು ನಾವು ಸಾಮಾನ್ಯವಾಗಿ ಡೈಅಮೋನಿಯಂ ಫಾಸ್ಫೇಟ್ DAP ಗೊಬ್ಬರದ ಮುಖಾಂತರನೇ ಕೊಡ್ತೀವಿ. ಯಾವುದೇ ನಮ್ಮ ಒಂದು ಒಣ ಬೇಸಾಯದಲ್ಲಾಗಲಿ ಅಥವಾ ನೀರಾವರಿ ಬೇಸಾಯದಲ್ಲಾಗಲಿ ಅದರಲ್ಲೂ ಸಹ ಈ ದ್ವಿದಳ ಧಾನ್ಯ ಬೆಳಿಬೇಕಾದ್ರೆ ಮೂಲ ಗೊಬ್ಬರವಾಗಿ DAP ಕೊಡ್ತೀವಿ. ಒಂದು ಚೀಲ DAP ಹೆಚ್ಚು ಕಡಿಮೆ 100 kg DAP ಒಂದು 18 kg ಸಾರಜನಕ ಇರುತ್ತೆ, 46 kg ರಂಜಕ ಇರುತ್ತೆ. ಅದು ಸರಾಗವಾಗಿ ಕರಗುವಂಥ ಗೊಬ್ಬರಗಳು, ನೀರಿನಲ್ಲಿ ಕರಗುವಂಥ ಗೊಬ್ಬರಗಳು. ಅವನ್ನು ಉಪಯೋಗ ಮಾಡಿದಾಗ ಏನಾಗುತ್ತೆ, ನೀರಿನ ಅಂಶವನ್ನು ಬಳಸ್ಕೊಂಡು ಅವು ಕರಗಿ ಒದಗಿಸಬೇಕುವಂಥ ಒಂದು ಸನ್ನಿವೇಶಗಳು ಸಾಮಾನ್ಯವಾಗಿರುತ್ತೆ. ಆದರೆ ಮಣ್ಣಿನ ಒಂದು ರಸಸಾರ ಪ್ರತಿಕೂಲವಾಗಿದ್ದಾಗ ಅಲ್ಲಿ ಕ್ಯಾಲ್ಶಿಯಂ ಕಾರ್ಬೊನೇಟ್ ಅಥವಾ ಸುಣ್ಣದ ಕಲ್ಲಿನ ಅಂಶ ಜಾಸ್ತಿ ಇರುತ್ತಲ್ಲ, ಆ ಸಮಯದಲ್ಲಿ ಈ ಕರಗಿರುವಂಥ ರಂಜಕ ಸ್ಥಿರೀಕರಣಗೊಂಡ್ಬಿಡುತ್ತೆ. ಹಾಗಾಗಿ ಆ ರಂಜಕದ ಒಂದು ಲಭ್ಯತೆ ಭಾಳಷ್ಟು ಕಡಿಮೆ ಆಗುತ್ತೆ. ಪೊಟ್ಯಾಷನ್ನ ತಗೊಂಡಾಗ ಪೊಟ್ಯಾಷಿಗೂ ಆಮೇಲೆ PHಗೂ ಅಂಥ ಒಂದು ಅವಿನಾಭಾವ ಸಂಬಂಧ ಏನಿಲ್ಲ. ಅಂದರೆ ಪೊಟ್ಯಾಷ್ ಯಾವ ಎಷ್ಟೇ ಪಿ ಎಚ್ ಇದ್ರೂ ಸಹ ಪೊಟ್ಯಾಷ್ ಸಿಗುತ್ತೆ. ಅದರಲ್ಲೂ ಸಹ ನಾವು ಪೊಟ್ಯಾಷ್ ಗೊಬ್ಬರವನ್ನು ಆರಿಸ್ಕೊಳ್ಳೋ ಟೈಮಲ್ಲಿ ಈ ಒಂದು ನಿಟ್ಟಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಅಥವಾ ಪೊಟ್ಯಾಷಿಯಂ ಸಲ್ಫೇಟ್ ಎರಡು ಗೊಬ್ಬರಗಳಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಉತ್ತಮ, ಆದರೆ ಅನಿವಾರ್ಯ, ಅದು ತುಂಬ ತುಟ್ಟಿಯಾದಂಥ ಗೊಬ್ಬರ. ಆದರೂ ಕೆಲವೊಂದು ಆಯ್ಕೆ ಮಾಡಿದಂಥ ಬೆಳೆಗಳಿಗೆ, ಆಮೇಲೆ ಯಾವುದು ರಫ್ತಾಗುವಂಥ ಬೆಳೆಗಳಿಗೆ, ದ್ರಾಕ್ಷಿ ಅಥವಾ ದಾಳಿಂಬೆ, ಇವುಗಳಿಗೆಲ್ಲನೂ ಸಲ್ಫೇಟ್ ಆಫ್ ಪೊಟ್ಯಾಷ್ ಅದನ್ನು ಉಪಯೋಗ ಮಾಡ್ತಾಯಿದ್ದಾರೆ. ಸಲ್ಫೇಟ್ ಆಫ್ ಪೊಟ್ಯಾಷನ್ನು ಉಪಯೋಗ ಮಾಡ್ತಿದ್ದಾರೆ. ಸಲ್ಫೇಟ್ ಆಫ್ ಪೊಟ್ಯಾಷ್ ಉಪಯೋಗ ಮಾಡೋದ್ರಿಂದನೂ ಸಹ ಮಣ್ಣಿನ ಒಂದು ರಸಸಾರ ಕಡಿಮೆ ಆಗುತ್ತೆ. ನಂತರ ಕ್ಯಾಲ್ಶಿಯಂ ಮೆಗ್ನೀಷಿಯಂ. ಕ್ಯಾಲ್ಶಿಯಂ ಮೆಗ್ನೀಷಿಯಂ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಕಪ್ಪು ಭೂಮಿನಲ್ಲಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಾಕಷ್ಟು ಇರುತ್ತೆ. ಆದರೆ ಒಂದು ಹಂತದ ತನಕ, 8.5 ತನಕ, ರಸಸಾರ 8.5 ತನಕ ಸಾಕಷ್ಟು ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲಭ್ಯತೆ ಇರುತ್ತೆ. ಆದರೆ 8.5ಕ್ಕಿಂತ ಜಾಸ್ತಿ ಆಯ್ತಪ್ಪ ಅಂತಂದಾಗ ಆ ಒಂದು ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗಿ ಸುಣ್ಣದ ಕಲ್ಲುಗಳಾಗಿ ಪರಿವರ್ತನೆಗೊಂಡು ಅವು ಲಭ್ಯತೆ ಆಗೋದೇ ಇಲ್ಲ, ಅವು ಕರಗೋದೇ ಇಲ್ಲ. ಯಾವುದೇ ಒಂದು ಪೋಷಕಾಂಶವಾದರೂ ಸಹ ಕರಗಬೇಕು. ಕರಗಿ ನೀರಿನ ಮುಖಾಂತರ ಅಯಾನುಗಳ ರೂಪದಲ್ಲಿ ಗಿಡಗಳಿಗೆ ಬಳಕೆಯಾಗುತ್ತೆ, ಗಿಡಗಳು ಹೀರ್ಕೊಳ್ತವೆ. ಆದರೆ ಮಣ್ಣಿನ ಒಂದು ರಸಸಾರ 8.5ಕ್ಕಿಂತ ಜಾಸ್ತಿ ಆದಾಗ ಈ ಒಂದು ಕ್ಯಾಲ್ಶಿಯಂ ಮೆಗ್ನೀಷಿಯಂಗಳು ಒಂದು ಪ್ರಿಸಿಪ್ಟೇಟ್ ಅಥವಾ ಸ್ಥಿರೀಕರಣಗೊಂಡು ಈ ಒಂದು ಕ್ಯಾಲ್ಶಿಯಂ ಕಾರ್ಬೊನೇಟ್ ಹರಳುಗಳಾಗಿ ಮಾರ್ಪಾಡಾಗೋದ್ರಿಂದ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಕೊರತೆ ಬಂದರೂ ಸಹ ಅದು ಅಸಹಜ ಏನಲ್ಲ, ಆ ಥರ ಬರಲಿಕ್ಕೂ ಒಂದು ಸನ್ನಿವೇಶಗಳು ಇರ್ತವೆ. ನಂತರ ಗಂಧಕದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಗಂಧಕ ಸಾಮಾನ್ಯವಾಗಿ ಭೂಮಿಯ ಒಂದು ಸಾವಯವ ಇಂಗಾಲದ ಮೇಲೆ ಅವಲಂಬಿತವಾಗಿರುತ್ತೆ. ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇದ್ದಾಗ ಅಲ್ಲಿ ಗಂಧಕದ ಒಂದು ಲಭ್ಯತೆ ಜಾಸ್ತಿ ಇರುತ್ತೆ. ಆದರೆ ಈ ಒಂದು ಪ್ರತಿಕೂಲ ಸನ್ನಿವೇಶ, ಎಲ್ಲಿ ನಮ್ಮ ಮಣ್ಣಿನ ರಸಸಾರ 8.5ಕ್ಕಿಂತ ಜಾಸ್ತಿ ಇರುತ್ತೋ ಅಲ್ಲೂ ಸಹ ಗಂಧಕದ ಕೊರತೆ ಬಂದೇ ಬರುತ್ತೆ. ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತಂದರೆ ಕಬ್ಬಿಣ, ಮ್ಯಾಂಗನೀಸು, ತಾಮ್ರ, ಸತು, ಇವು ನಾಲ್ಕು. ಇವನ್ನು ಲೋಹಕಾರಕ ಅಥವಾ ಲೋಹಯುಕ್ತ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ. ಅಂದರೆ ಈಗ ಇಂಗ್ಲೀಷಲ್ಲಿ ಹೇಳಬೇಕಪ್ಪ ಅಂದರೆ ಮೆಟಾಲಿಕ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಲೋಹಗಳಿವೆಲ್ಲ ಭಾರ ಲೋಹಗಳಂತಲೇ ಹೇಳ್ಬೋದು, ಹೆವಿ ಮೆಟಲ್ಸ್ ಅಂತಲೇ ಹೇಳ್ಬೋದು. ಇವುಗಳ ಒಂದು ಲಭ್ಯತೆ ಭಾಳ ತೀಕ್ಷ್ಣವಾಗಿ ಕಡಿಮೆ ಆಗ್ಬಿಡುತ್ತೆ. ಈಗ ಕಬ್ಬಿಣ ಆಗಲಿ, ಮ್ಯಾಂಗನೀಸ್ ಆಗಲಿ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಒಂದು ಕಪ್ಪು ಭೂಮಿಯಲ್ಲಿ ನೋಡಿದ್ರೂ ಸಹ ಒಂದು ಭಾಳಷ್ಟು ಯಥೇಚ್ಛವಾದ ಕಬ್ಬಿಣದ ಅಂಶ ಇದೆ. ಆದರೆ ಗಿಡಗಳಿಗೆ ಲಭ್ಯವಾಗುವಂಥ ಕಬ್ಬಿಣದ ಅಂಶ ಭಾಳಷ್ಟು ಕಡಿಮೆ. ಹಾಗಾಗಿ ನಾವು ಎಷ್ಟೋ ತಾಕುಗಳಲ್ಲಿ, ಎಷ್ಟೋ ಒಂದು ಹೊಲಗಳಲ್ಲಿ ಬೆಳೆದಿರೋಂಥ ಬೆಳೆಗಳಲ್ಲಿ ತೀಕ್ಷ್ಣವಾದಂಥ ಒಂದು ಕಬ್ಬಿಣದ ಕೊರತೆಯನ್ನು ನಾವು ಕಂಡುಕೊಂಡಿದ್ದೀವಿ. ಆದರೆ ಮಣ್ಣಿನಲ್ಲಿದೆ, ಆದರೆ ಲಭ್ಯವಾಗ್ತಾ ಇಲ್ಲ. ಕಾರಣ ಅಂತಂದರೆ ಪ್ರತಿಕೂಲವಾದಂಥ ಒಂದು ರಸಸಾರ. ರಸಸಾರ ನೀವು 7.5 ತನಕ ತೊಗೊಂಬಂದ್ರಿ ಅಂತಂದರೆ ನಿಮ್ಮಲ್ಲಿರೋಂಥ ಒಂದು ಲಭ್ಯತೆ, ಆ ನಿಮ್ಮ ಹೊಲದಲ್ಲಿ ಆ ಒಂದು ಆಗಲೇ ಇರೋವಂಥ ನೈಜವಾಗಿ ಇರೋವಂಥ ಒಂದು ಪೋಷಕಾಂಶಗಳ ಲಭ್ಯತೆ ರೂಪ ಬದಲಾವಣೆ ಆಗುತ್ತೆ. ಹಾಗಾಗಿ ಅವುಗಳ ಲಭ್ಯತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈಗ ಕಬ್ಬಿಣ, ಮ್ಯಾಂಗನೀಸು, ಸತು ಮತ್ತು ತಾಮ್ರ ಇವುಗಳ ನಾಲ್ಕುಗಳ ಕೊರತೆ ಭಾಳ ತೀವ್ರವಾಗಿ ಈ ಒಂದು ಭೂಮಿಗಳಲ್ಲಿರುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಇನ್ನೆರಡು ಸೂಕ್ಷ್ಮ ಪೋಷಕಾಂಶಗಳಿದ್ದಾವೆ, ಉದಾಹರಣೆಗೆ ಮಾಲಿಬ್ಡಿನಮ್ ಮತ್ತು ಬೋರಾನ್, ಇವುಗಳ ಒಂದು ಲಭ್ಯತೆ ಜಾಸ್ತಿ ಆಗುತ್ತೆ. ಒಟ್ಟಾರೆ ಹೇಳಬೇಕಪ್ಪ ಅಂತಂದರೆ ಈ ಒಂದು ಮಣ್ಣಿನ ರಸಸಾರ ಕ್ಷಾರಯುಕ್ತವಾಗಿತ್ತು ಅಂತಂದರೆ ಸಾರಜನಕ, ರಂಜಕದ ಕೊರತೆ ಇರುತ್ತೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ನಂತರ ಗಂಧಕದ ಕೊರತೆ ಇರುತ್ತೆ. ಅದೇ ರೀತಿ ಕಬ್ಬಿಣ, ಮ್ಯಾಂಗನೀಸು, ಸತು ಮತ್ತು ತಾಮ್ರ ಇವುಗಳ ಕೊರತೆ ಇರುತ್ತೆ, ಮತ್ತು ಬೋರಾನ್ ಮತ್ತು ಮಾಲಿಬ್ಡಿನಮ್ ಇವುಗಳ ಲಭ್ಯತೆ ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ಒಂದು ಅಸಮರ್ಪಕ ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಕಂಡುಕೊಳ್ಬೋದು. ಯಾವಾಗ ಮಣ್ಣಿನ ರಸಸಾರ 8ಕ್ಕಿಂತ ಜಾಸ್ತಿ ಆಯಿತು, 8.5ಕ್ಕಿಂತ ಜಾಸ್ತಿ ಆಯಿತು ಅಂತಂದಾಗ ಎಲ್ಲ ಪೋಷಕಾಂಶಗಳಲ್ಲಿ ಒಂದು ಏರುಪೇರನ್ನು ನಾವು ನೋಡ್ಬೋದು. ಇದಕ್ಕೆ ಏನು ಮಾಡಬೇಕು? ಈಗ ಪ್ರಮುಖವಾದ ಪ್ರಶ್ನೆ ಈಗ ಏನಂತಂದರೆ, ಮಣ್ಣಿನ ರಸಸಾರವನ್ನು ನಾವು ನಿರ್ದಿಷ್ಟವಾದಂಥ ಒಂದು ಮಟ್ಟದಲ್ಲಿ ನಾವು ಅದನ್ನು ಕಾಪಾಡಿಕೊಂಡಿದ್ದೇ ಆದರೆ ಎಲ್ಲ ಪೋಷಕಾಂಶಗಳ ಲಭ್ಯತೆಯನ್ನು ಜಾಸ್ತಿ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಯಕ್ಷಪ್ರಶ್ನೆ. ಆದರೂ ಸಹ ಇವತ್ತು ವಿಜ್ಞಾನ ಅದಕ್ಕೆ ಸಾಕಷ್ಟು ಸುಧಾರಣೆ ವಿಧಾನಗಳನ್ನು ರೈತರಿಗೆ ತಿಳಿಸ್ಕೊಟ್ಟಿದೆ. ಇವತ್ತು ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ಜಿಪ್ಸಮ್ ಅನ್ನು ಹಾಕೋದು. ಜಿಪ್ಸಮ್ ಅಂತಂದರೆ ಕ್ಯಾಲ್ಶಿಯಂ ಸಲ್ಫೇಟ್. ನಮ್ಮ ಭೂಮಿನಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇದೆ, ಆದರೆ ಅದು ಕ್ಯಾಲ್ಶಿಯಂ ಕಾರ್ಬೊನೇಟ್ ರೂಪದಲ್ಲಿದೆ. ಸುಣ್ಣದ ಕಲ್ಲು ಅಂತಂದರೆ ಕ್ಯಾಲ್ಶಿಯಂ ಕಾರ್ಬೊನೇಟ್, ಕ್ಯಾಲ್ಶಿಯಂ ಕಾರ್ಬೊನೇಟ್ ಕರಗದಿಲ್ಲ. ಅದೇ ಕ್ಯಾಲ್ಶಿಯಂ ಸಲ್ಫೇಟ್ ಏನಿದೆ ಅದು ಸರಾಗವಾಗಿ ಕರಗುತ್ತೆ. ಆ ರೀತಿ ಕರಗೋದ್ರಿಂದ ಮಣ್ಣಿನ ಒಂದು ರಸಸಾರ ಕಡಿಮೆ ಆಗುತ್ತೆ. ಅಲ್ಲಿ ಸೋಡಿಯಂದು ಒಂದು ಹಾವಳಿ ಜಾಸ್ತಿ ಆಗುತ್ತೆ. ಯಾವಾಗ ಮಣ್ಣಿನ ಒಂದು ರಸಸಾರ 8.5ಕ್ಕಿಂತ ಜಾಸ್ತಿ ಆಗುತ್ತೆ ಆವಾಗ ಸೋಡಿಯಂನ ಒಂದು ಪ್ರಭಾವ ಭಾಳಷ್ಟು ಭೀಕರವಾಗಿರುತ್ತೆ. ಸೋಡಿಯಂ ಇರೋದ್ರಿಂದ ಏನಾಗುತ್ತೆ, ಸೋಡಿಯಂ ಮೊದಲನೇದಾಗಿ ಅಷ್ಟು ಅದು ಅತ್ಯುಪಯುಕ್ತ ಪೋಷಕಾಂಶ ಅಲ್ಲ. ಸೋಡಿಯಂ ಪೊಟ್ಯಾಷಿಯಂ ಮಾಡುವಂಥ ಸ್ವಲ್ಪ ಕೆಲವು ಕೆಲಸಗಳನ್ನು ಮಾಡಬಹುದು ಗಿಡದಲ್ಲಿ ಅಥವಾ ಬೆಳೆಗಳಲ್ಲಿ ಮಾಡಬಹುದು, ಆದರೆ ಅದು ಅತ್ಯವಶ್ಯಕ ಪೋಷಕಾಂಶವಲ್ಲ. ಎರಡನೇದಾಗಿ ಈ ಭೌತಿಕ ಗುಣಧರ್ಮಗಳನ್ನು ಭಾಳಷ್ಟು ಹಾಳು ಮಾಡುತ್ತೆ ಸೋಡಿಯಂ. ಉದಾಹರಣೆಗೆ ನಾವು ಈಗ ಮಸಾರಿ ಭೂಮಿ ಅಥವಾ ಕಪ್ಪು ಭೂಮಿ ಎರಡನ್ನು ತುಲನಾತ್ಮಕವಾಗಿ ನೋಡಿದಾಗ ಮಸಾರಿ ಭೂಮಿನಲ್ಲಿ ನೀರು ಸರಾಗವಾಗಿ ಇಂಗುತ್ತೆ, ಆದರೆ ಈ ಎರೆ ಭೂಮಿನಲ್ಲಿ ಅಥವಾ ಕಪ್ಪು ಭೂಮಿನಲ್ಲಿ ನೀರು ಸರಾಗವಾಗಿ ಇಂಗೋದಿಲ್ಲ. ಅದಕ್ಕೆ ಕಾರಣಗಳು ಏನಪ್ಪಾ ಅಂತಂದರೆ ಈ ಒಂದು ಮಣ್ಣಿನ ರಚನೆ ಸಾಯಿಲ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಅದೇ ರೀತಿ, ಇನ್ನೊಂದು ಮಣ್ಣಿನ ಟೆಕ್ಸ್ಚರ್ ಅಂದ್ರೇನು, ಜೇಡಿ ಅಂಶ ಜಾಸ್ತಿ ಇರುತ್ತೆ ಕಪ್ಪು ಭೂಮಿನಲ್ಲಿ, ಆದರೆ ಮಸಾರಿ ಭೂಮಿನಲ್ಲಿ ಮರಳಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ನೀರನ್ನು ಪ್ರವಹಿಸುವಂತಹ ರಂಧ್ರಗಳೇನಿರ್ತವೆ ಅವು ಕೆಂಪು ಭೂಮಿ ಅಥವಾ ಮಸಾರಿ ಭೂಮಿನಲ್ಲಿ ಜಾಸ್ತಿ ಇರ್ತವೆ. ಕಪ್ಪು ಭೂಮಿನಲ್ಲಿ ಭಾಳ ಸೂಕ್ಷ್ಮಾತಿಸೂಕ್ಷ್ಮ ರಂಧ್ರಗಳಿರ್ತವೆ, ಅವು ನೀರನ್ನು ಹಿಡಿದಿಟ್ಕೊಳ್ಳುವಂಥ ರಂಧ್ರಗಳಾಗಿರೋದ್ರಿಂದ ಅವು ನೀರನ್ನು ಸರಾಗವಾಗಿ ಇಂಗ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಆ ನೀರಿನ ಇಂಗುವಿಕೆ ಭಾಳ ಕಡಿಮೆ ಇರುತ್ತೆ ಕಪ್ಪು ಭೂಮಿನಲ್ಲಿ. ಈ ಒಂದು ಪ್ರತಿಕೂಲ ಸನ್ನಿವೇಶ, ಮತ್ತೆ ನಾನು ರಸಸಾರದ ಬಗ್ಗೆನೇ ಇಲ್ಲೂ ಹೇಳ್ತೀನಿ, 8.5ಕ್ಕಿಂತ ಜಾಸ್ತಿ ಆದಾಗ ಸೋಡಿಯಂ ಅಂಶ ಜಾಸ್ತಿ ಆಗುತ್ತೆ. ಇದು ಸ್ವಲ್ಪ ಇದ್ದಂಥ ಇಂಗಿಸ್ಕೊಳ್ಳುವಂಥ ರಂಧ್ರಗಳು ಸಹ ಇಲ್ಲಿ ಛಿದ್ರಗೊಳ್ಳೋದ್ರಿಂದ ಅವುಗಳು ದಾರಿ ಬಂದಾಗೋದ್ರಿಂದ ನೀರು ಇಂಗುವಿಕೆ ಕಡಿಮೆ ಆಗುತ್ತೆ. ನೀವು ಭಾಳ ಸಲ ನೋಡಿರ್ಬೋದು ಕರ್ಲು ಭೂಮಿಗಳವೆ. ಕರ್ಲು ಭೂಮಿ ಅಂತಂದರೆ ನಾವು ಬರಿಗಾಲಲ್ಲಿ ಅಡ್ಡಾಡಿದರೆ ಮುಳ್ಳು ಚುಚ್ಚದಂಗೆ ಆಗುತ್ತೆ. ಅಲ್ಲಿ ಒಂದು ಹೆಕ್ಸಾಗನಲ್ ಶೇಪ್ ಷಟ್ಕೋನಾಕೃತಿಯ ಒಂದು ಮಣ್ಣಿನ ಪದರಗಳನ್ನು ನೋಡ್ತೀವಿ. ಅಲ್ಲಿ ಆ ಒಂದು ಮಣ್ಣುಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ ನೀರಿನ ಇಂಗುವಿಕೆ ಭಾಳ ಕಡಿಮೆ ಇರುತ್ತೆ. ನೀರು ನಿಂತಿರುತ್ತೆ, ಕೆಳಗಡೆ ಒಂದು 10 ಸೆಂಟಿಮೀಟರ್ ಹೋದರೂ ಸಹ ಅಲ್ಲಿ ಹಸಿ ಹೋಗಿರೋದಿಲ್ಲ. ಅಂದರೆ ನೀರನ್ನು ಇಂಗಿಸ್ಕೊಳ್ಳೋವಂಥ ಶಕ್ತಿ ಭಾಳಷ್ಟು ಕ್ಷೀಣವಾಗಿರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದರೆ ಪೋಷಕಾಂಶಗಳ ಒಂದು ವ್ಯತಿರಿಕ್ತ ಸನ್ನಿವೇಶ, ಅದರ ಜೊತೆಗೆ ಸೋಡಿಯಂನ ಒಂದು ಭೀಕರ ಹಾನಿಕಾರಕ ಒಂದು ಪರಿಣಾಮಗಳಿಂದಾಗಿ ನಮ್ಮ ಒಂದು ಭೂಮಿಗಳ ಒಂದು ಉತ್ಪಾದಕತೆ ಬಹಳ ಗಣನೀಯವಾಗಿ ಕಡಿಮೆ ಆಗುತ್ತೆ. ಹಾ, ಇದಕ್ಕೆ ನಾವು ಸುಧಾರಣೆ ತರಬೇಕಪ್ಪ ಅಂತಂದರೆ ಮೊದಲನೇದಾಗಿ ಜಿಪ್ಸಮನ್ನು ಹಾಕಬೇಕು. ಜಿಪ್ಸಮ್ಮಿಂದ ಕ್ಯಾಲ್ಶಿಯಂ ಸಲ್ಫೇಟ್ ಹಾಕೋದ್ರಿಂದ ಸುಧಾರಣೆ ಆಗುತ್ತೆ. ಎರಡನೇದು ಗಂಧಕಯುಕ್ತ ಗೊಬ್ಬರಗಳನ್ನು ಉಪಯೋಗ ಮಾಡಬೇಕು. ಮೂರನೇದೇನಪ್ಪ ಅಂತಂದರೆ ಯೂರಿಯಾ ಗೊಬ್ಬರ ಹಾಕೋದ್ರಿಂದನೂ ಸಹ ಮಣ್ಣಿನ ರಸಸಾರ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಕ್ಷಾರಯುಕ್ತ ಭೂಮಿಗಳಿಗೆ ಯೂರಿಯಾ ರೂಪದ ಸಾರಜನಕವನ್ನು ಕೊಡುವುದು ಭಾಳಷ್ಟು ಒಳ್ಳೆಯ ವಿಧಾನ, ವೈಜ್ಞಾನಿಕವಾಗಿ ಸಹ ಸಾಬೀತಾಗಿದೆ. ಈ ಯೂರಿಯಾ ಕೊಡೋದ್ರಿಂದ ಮಣ್ಣಿನ ಒಂದು ರಸಸಾರ ಕಡಿಮೆ ಆಗುತ್ತೆ ಅಂತೇಳಿ. ಅದೇ ರೀತಿ ಐರನ್ ಪೈರೇಟ್ಗಳಂತೇಳಿ ಸಿಗ್ತವೆ. ಐರನ್ ಪೈರೇಟ್ ಅಂತಂದರೆ ಈ ಗಣಿಗಳಲ್ಲಿ ಬರುವಂಥ ವೇಸ್ಟ್ ಏನಿರುತ್ತೆ ಅದನ್ನು ನಾವು ಇಲ್ಲಿ ಉಪಯೋಗ ಮಾಡಬಹುದು. ಇದರಿಂದ ಸಹ ಮಣ್ಣಿನ ಒಂದು ರಸಸಾರ ಕಡಿಮೆ ಆಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಸಾವಯವ ಪದಾರ್ಥಗಳನ್ನು ಹಾಕೋದ್ರಿಂದನೂ ಸಹ ಮಣ್ಣಿನ ಒಂದು ರಸಸಾರ ಒಂದು ಹದವಾದ ಮಟ್ಟಿಗೆ 1.75 ನಿಟ್ಟಿಗೆ ಬರೋದಕ್ಕೆ ಭಾಳಷ್ಟು ಸಹಕಾರಿಯಾಗಿರುತ್ತೆ. ಉದಾಹರಣೆಗೆ ಈಗ ಯಾವುದೇ ಒಂದು ಸಾವಯವ ಪದಾರ್ಥಗಳು ಕಳಿತಾಗ ಅವುಗಳ ಒಂದು ರಸಸಾರ ಹೆಚ್ಚು ಕಡಿಮೆ 1-6.5 ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಅಲ್ಲಿ ಆರ್ಗ್ಯಾನಿಕ್ ಅಥವಾ ಆರ್ಗ್ಯಾನಿಕ್ ಆಮ್ಲಗಳು, ಸಾವಯವ ಆಮ್ಲಗಳು ಅಂದರೆ ಹ್ಯೂಮಿಕ್ ಆ್ಯಸಿಡ್ಗಳು, ಫಲ್ವಿಕ್ ಆ್ಯಸಿಡ್ಗಳು ಇವೆಲ್ಲ ತಯಾರಾಗೋದ್ರಿಂದ ಒಂದು ಸ್ವಲ್ಪ ಪ್ರಮಾಣದ ಒಂದು ಆಮ್ಲೀಯತೆ ಸೃಷ್ಟಿಯಾಗೋದ್ರಿಂದ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಒಂದು ನಿಮ್ಗೆ ಗೊತ್ತಿರೋವಂಥ ವಿಚಾರಗಳನ್ನು ಹೇಳ್ತೀನಿ. ಈಗ ಭಾಳಷ್ಟು ಕಪ್ಪು ಭೂಮಿನಲ್ಲಿ ನಾವು ಬೆಳೆಯುವಂಥ ಬೆಳೆಗಳನ್ನು ನಾವು ಒಂದು ಸಲ ವಿಶ್ಲೇಷಣೆ ಮಾಡಿ ನೋಡಿದಾಗ, ಉದಾಹರಣೆಗೆ ಈಗ ಹಿಂಗಾರಿ ಬೆಳೆ, ಹಿಂಗಾರಿ ಅಂತಂದರೆ ಕಡಲೆ ಬೆಳಿತೀವಿ. ಕಡಲೆಯಲ್ಲಿ ಈಗ ಎಲೆಗಳಿಂದ ಆ್ಯಸಿಡ್ ಬರುತ್ತೆ. ಭೂಮಿ ನೋಡಿದರೆ ಕ್ಷಾರಯುಕ್ತ ಭೂಮಿ ಇದೆ, 8.5 ಇದೆ, ಆದರೆ ಬಂದಿರುವಂಥ ಬೆಳೆಗಳೇನಿರ್ತವೆ ಎಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಆಮ್ಲಗಳು ತಯಾರಾಗ್ತವೆ. ನಾವು ಈಗ ಶೂ ಹಾಕ್ಕೊಂಡು ಹೋದ್ವಿ ಅಥವಾ ಚಪ್ಪಲಿ ಹಾಕ್ಕೊಂಡು ನಾವು ಕಡಲೆ ಗಿಡದಲ್ಲಿ ಅಡ್ಡಾಡಿದ್ವಿ ಅಂತಂದರೆ ಬಿಳಿಯ ಕಲೆ ಆಗ್ಬಿಡುತ್ತೆ ಫುಲ್. ಅದು ಆ್ಯಸಿಡ್ ರಿಯಾಕ್ಷನ್ ಆಗಿ ಲೆದರ್ ಜೊತೆಗೆ ರಿಯಾಕ್ಷನ್ ಆಗಿಬಿಟ್ಟು ಅದು ಬಿಳಿ ಕಲೆಗಳಾಗ್ತವೆ, ಅವನ್ನೆಲ್ಲ ನೀವು ನೋಡಿರ್ತೀರಿ. ನಾನೀಗ ಹೇಳ್ತಿರೋದೇನಪ್ಪ ಅಂದರೆ ಪ್ರಕೃತಿಯ ಒಂದು ವೈಪರೀತ್ಯ ಅಂತಲೇ ಹೇಳ್ಬೋದು, ವೈಪರೀತ್ಯಕ್ಕಿನ್ನಗಿಂತ ವಿಸ್ಮಯ ಅಂತ ಹೇಳ್ಬೋದು. ವಿಸ್ಮಯ ಅಂತ ಹೇಳೋದು ಭಾಳ ಒಳ್ಳೆಯ ವರ್ಡ್. ವಿಸ್ಮಯ ಅಂತಂದರೆ ಮಣ್ಣು ನೋಡಿದ್ರೆ ತುಂಬ ಕ್ಷಾರೀಯ. ಆದರೆ ಅಲ್ಲಿ ಬೆಳೆಯುವಂಥ ಬೆಳೆ ಕಡಲೆನಲ್ಲಿ ಸಾಕಷ್ಟು ಆಮ್ಲೀಯತೆ ಇರುತ್ತೆ. ಈ ಕಡಲೆ ನಾವು ಎಷ್ಟೇ ರಾಶಿ ಮಾಡಿದ್ರೂ ಎಲೆಯೆಲ್ಲನೂ ಅಲ್ಲೇ ಬಿದ್ದೋಗಿರುತ್ತೆ. ಆ ಎಲೆ ಮತ್ತೆ ಅದನ್ನು ತಟಸ್ಥಕ್ಕೆ ತೊಗೊಂಡೋಗೋ ನಿಟ್ಟಿನಲ್ಲಿ ಸಾಕಷ್ಟು ಸಹಾಯ ಮಾಡುತ್ತೆ. ಅಂದರೆ ಇದೇ ಇದು ಒಂದೇ ಉದಾಹರಣೆ ಅಲ್ಲ. ಈಗ ಉದಾಹರಣೆಗೆ ನಿಂಬು ತಗೊಳ್ಳಿ. ನಿಂಬೆ ನಾವೆಲ್ಲ ಇಂಡಿ ತಾಲೂಕಲ್ಲೆಲ್ಲ ಸಾಕಷ್ಟು ನಿಂಬೆಯನ್ನು ಬೆಳಿತೀವಿ. ಮಣ್ಣಿನ ರಸಸಾರ 8.59 ಸಹ ಇರುತ್ತೆ. ಇಂಡಿ ತಾಲೂಕು ಭಾಳ ಒಂದು ಒಣ ಪ್ರದೇಶ. 9 ತನಕನೂ ಇರುವಂಥ ಪರೀಕ್ಷೆಗಳನ್ನು ಸಹ ಮಾಡಿದ್ದೀವಿ. 9 ಇರುವಂಥ ಮಣ್ಣುಗಳನ್ನು ಸಹ ನಾವು ನೋಡಿದ್ದೀವಿ. ಅಲ್ಲಿ ಬೆಳೆಯುವಂಥ ಒಂದು ನಿಂಬೆ ಅದರ pH 3.5. ಆ ಒಂದು ಕಳತು ಅವೆಲ್ಲರೂ ಇದಾಯ್ತಪ್ಪ ಅಂತಂದರೆ ಅದು ಮತ್ತೆ ತಟಸ್ಥಕ್ಕೆ ಬರೋ ನಿಟ್ಟಿನಲ್ಲಿ ಇದಿರುತ್ತೆ. ಒಟ್ಟಾರೆ ಹೇಳಬೇಕಪ್ಪ ಅಂತಂದರೆ ಈ ಎಲ್ಲ ಒಂದು ಪರಿವರ್ತನೆಗಳು ಪ್ರಕೃತಿಗೆ ಪೂರಕವಾಗಿರ್ತವೆ. ಉದಾಹರಣೆಗೆ ನಮ್ಮ ಒಂದು ಮಣ್ಣಿನ ರಸಸಾರನೇ ಅತಿರೇಕಕ್ಕೆ ಹೋದಾಗ ಅದನ್ನು ಮತ್ತೆ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಅದರ ನೈಜ ಸ್ಥಿತಿಗೆ ತರೋದಕ್ಕೆ ಸಾಕಷ್ಟು ಪ್ರಕೃತಿನೂ ಸಹ ಕೆಲಸ ಮಾಡುತ್ತೆ. ಪ್ರಕೃತಿ ಮಾಡೋದು ನಮಗೆ ನಮ್ಮ ಒಂದು ವೇಗದ ಜೀವನಕ್ಕೆ ಅದು ಹೊಂದ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿದೆ, ಯಾಕೆಂತಂದರೆ ಪ್ರಕೃತಿಗೆ ಬಿಟ್ಟರೆ ಪ್ರಕೃತಿ ಎಲ್ಲವನ್ನೂ ಸರಿ ಮಾಡುತ್ತೆ. ನೀವು ಮನುಷ್ಯರ ಯಾವುದೂ ಇರಲಿಲ್ಲ, ಮನುಷ್ಯರ ಒಂದು ಅಲ್ಲಿ ಅವರ ಒಂದು ಇಂಟರ್ವೆನ್ಷನ್ ಅಥವಾ ಅವರ ಒಂದು ಮೂಗು ತೂರಿಸುವಿಕೆ ಇರಲಿಲ್ಲ ಅಂತಂದರೆ ಪ್ರಕೃತಿನೇ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ. ಆದರೆ ಅದು ಸಾಕಷ್ಟು ಸಮಯ ತಗೊಳ್ಳುತ್ತೆ. ಅಲ್ಲಿನ ತನಕ ಕಾಯುವಂಥ ವ್ಯವಧಾನ ನಮಗಿಲ್ಲ. ಹಾಗಾಗಿ ನಾವು ತ್ವರಿತವಾಗಿ ಒಂದು ಜಿಪ್ಸಮ್, ಅದೇ ರೀತಿ ಗಂಧಕ ಪೈರೇಟ್ಗಳನ್ನು ಹಾಕಿ, ಅದೇ ರೀತಿ ಸಾವಯವ ಗೊಬ್ಬರಗಳನ್ನು ಹಾಕಿ, ಸಾವಯವ ಈಗ ಇದು ಹಸಿರಿಲೆ ಗೊಬ್ಬರಗಳನ್ನು ಹಾಕೋದ್ರಿಂದನೂ ಸಹ ಈಗ ದೇಂಚ ಸೆಣಬು ಇವುಗಳನ್ನು ಬೆಳೆದು 45 ದಿವಸ ಹೂವಾಡೋಕ್ಕಿಂತ ಮೊದಲು ಮುಗ್ಗೊಡಿಯೋದ್ರಿಂದನೂ ಸಹ ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಂಡು ಅದರಿಂದ ಮಣ್ಣಿನ ರಸಸಾರವನ್ನು ಕಡಿಮೆ ಮಾಡ್ಬೋದು. ಅಂದರೆ ಏನು, ಭಾಳಷ್ಟು ಅತಿರೇಕಕ್ಕೆ ಹೋಗಿರುವಂಥ ಕ್ಷಾರಯುಕ್ತ ಭೂಮಿಗಳ ರಸಸಾರವನ್ನು ಕಡಿಮೆ ಮಾಡಿಕೊಳ್ಬೋದು. ಇದೆಲ್ಲನೂ ಸಹ ಎಲ್ಲ ವಿಷಯದಲ್ಲೂ ಸಹ ಭಾಳ ಪೂರಕವಾದಂಥ ವಿಧಾನಗಳಿವು. ಇವು ವೈಜ್ಞಾನಿಕವಾಗೂ ಸಹ ದೃಢೀಕರಿಸಿರುವಂಥ ಒಂದು ವಿಚಾರಗಳು. ಇವುಗಳನ್ನು ನೀವು ನಿಮ್ಮ ಒಂದು ವ್ಯವಸಾಯ ಪದ್ಧತಿಗಳಲ್ಲಿ ಅಳವಡಿಸಿಕೊಂಡು ಮಣ್ಣಿನ ಒಂದು ರಸಸಾರವನ್ನು ಕಾಪಾಡೋ ನಿಟ್ಟಿನಲ್ಲಿ ನೀವು ಸಹ ಕಾರ್ಯತತ್ಪರ ಆಗ್ತೀರಾ ಅಂತೇಳಿ ಒಂದು ವಿಶ್ವಾಸದಿಂದ ನನ್ನ ಒಂದು ಎರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಕಾಶವಾಣಿ ಅವರಿಗೆ ವಂದಿಸುತ್ತೆ. ನನ್ನ ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ಪ್ರಸನ್ನ ಅವರೇ, ಈಗ ಈ ವಿಚಾರಗಳ ಬಗ್ಗೆ ನಮ್ಮ ರೈತರು ತಮ್ಮ ಜೊತೆಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 9 4 8 9 3 1 7 9 9. ಆದ್ಮೇಲೆ ಡಾಕ್ಟರ್ ಪ್ರಸನ್ನ ಅವರು ಏನು ನಂಬರ್ ಹೇಳಿದಾರ ನಾನು ಇನ್ನೊಂದ್ಸಲ ಹೇಳ್ತೀನಿ, ಅದನ್ನು ತಾವು ಬರ್ಕೊಳ್ಬಹುದು. 9 4 4 8 9 3 1 7 9 9. ಈ ನಂಬರನ್ನು ಸಂಪರ್ಕ ಮಾಡಿ ತಾವು ವಿಜ್ಞಾನಿಗಳ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಡಾಕ್ಟರ್ ಪ್ರಸನ್ನ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ರಸಸಾರದ ಮಹತ್ವದ ಬಗ್ಗೆ ತಾವು ಹೇಳಿಕೊಟ್ಟಿದ್ದೀರಿ. ರಸಸಾರ ಹೆಚ್ಚಿದ್ರೆ ಏನು ಸಮಸ್ಯೆಗಳಾಗ್ತಾವೆ, ರಸಸಾರ ಕಡಿಮೆ ಇದ್ರೆ ಏನು ಸಮಸ್ಯೆಗಳಾಗ್ತಾವೆ, ಮತ್ತು ಮಣ್ಣಿನ ವಿಧಗಳು ಸಹಿತ ಇದರೊಳಗೆ ಯಾವುದು ಆಮ್ಲೀಯ ಮಣ್ಣುಗಳದಾವೆ, ಯಾವ ಕ್ಷಾರೀಯ ಮಣ್ಣುಗಳದಾವೆ, ಮತ್ತು ತಟಸ್ಥ ಮಣ್ಣುಗಳ ರಸಸಾರ ಎಷ್ಟು ಇರ್ತದೆ, ಈ ಎಲ್ಲ ವಿಚಾರಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ಬಹುಶಃ ಈ ಪಾಠ ನಮ್ಮ ರೈತರಿಗೆ ಅರ್ಥ ಆಗ್ಯದ ಅಂಥೇಳಿ ನಾವು ಭಾವಿಸ್ತೀವಿ. ಯಾಕಂತಂದ್ರೆ ಭಾಳ ಸರಳವಾಗಿ ತಾವು ಈ ಪಾಠಗಳನ್ನು ಮಾಡಿದ್ದೀರಿ, ಮತ್ತು ಯಾವ ರೀತಿ ಅವುಗಳನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ಕ್ರಮಗಳನ್ನು ಕೂಡ ತಾವು ಹೇಳಿಕೊಟ್ಟಿದ್ದೀರಿ. ಇದ್ರ ಬಗ್ಗೆ ನಮ್ಮ ರೈತರು ಲಕ್ಷ್ಯ ವಹಿಸಿ ತಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಯತ್ನಗಳನ್ನು ಮಾಡ್ತಾರೆ ಅಂಥೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ತಾವು ನಮ್ಮ ರೈತರ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುವರಿ, ಇದುವರೆಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮುಖ್ಯ ವಿಜ್ಞಾನಿಯಾಗಿರುವ ಡಾಕ್ಟರ್ SM ಪ್ರಸನ್ನ ಅವರೊಂದಿಗೆ ಮಣ್ಣಿನ ರಸಸಾರದ ಮಹತ್ವ ಕುರಿತು ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸರುಳ್ಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

ಮಾಡಿ ಕೊಟ್ಟಾರವ್ವ ಜಮಾದನಿಗೆ. ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ತಲೆ